किसान मोनी ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೇಳುಗರೆಲ್ಲರಿಗೂ ನಮಸ್ಕಾರ. ಅರಣ್ಯ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳಿದರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನನ್ನೊಂದಿಗೆ ಕಾನ್ಫರೆನ್ಸ್ ಕಾಲ್ ವ್ಯವಸ್ಥೆ ಮೂಲಕ ಉಪಸ್ಥಿತರಿದ್ದಾರೆ ಹಾಸನ ಜಿಲ್ಲೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಂ ಶಿವರಾಮ್ ಬಾಬು ಅವರು. ಶಿವರಾಮ್ ಬಾಬು ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಶಿವರಾಮ್ ಬಾಬು ಅವರೇ. ಧನ್ಯವಾದ. ಕೇಳಿದ್ರೆ ನೀವೀಗ ನಮಗೆ ಕರೆ ಮಾಡಬಹುದು. ಶಿವರಾಮ್ ಬಾಬು ಅವರ ಜೊತೆ ಅರಣ್ಯ ಇಲಾಖೆಯ ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನೇರವಾಗಿ ಮಾತನಾಡಬಹುದು. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳನ್ನೊಮ್ಮೆ ಗಮನಿಸಿ 24628 9 24582 8 ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಗಮನಿಸಿ 24628 9 24582 8 ಎಸ್ಟಿಡಿ ಕ್ರಮ ಸಂಖ್ಯೆ. ಹಾಸನದಿಂದ ಹೊರಗಡೆ ಪ್ರದೇಶದಿಂದ ಕರೆ ಮಾಡುವವರಿಗಾಗಿ 08172. ಅರಣ್ಯ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ ಹಾಸನ ಜಿಲ್ಲೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಂ ಶಿವರಾಮ್ ಬಾಬು ನನ್ನ ಜೊತೆಯಲ್ಲಿದ್ದಾರೆ. ಶಿವರಾಮ್ ಬಾಬು ಅವರೇ ಹೇಳಿ. ನಮಸ್ಕಾರ. ವನ ಮಹೋತ್ಸವ ಈಗ ಮೊದಲನೇ ವಾರದಲ್ಲಿ ನಡೆಯುತ್ತೆ. ಜುಲೈಯಲ್ಲಿ ಸಾಮಾನ್ಯವಾಗಿ ಮಳೆ ಕೂಡ ಚೆನ್ನಾಗಿ ಆಗ್ತಾ ಇದೆ. ಇದರ ಕಾರ್ಯಕ್ರಮಗಳನ್ನು ತಾವೇನ್ ಮಾಡ್ತಾ ಇದ್ದೀರಿ ಹಾಸನ ಜಿಲ್ಲೆಯಲ್ಲಿ, ಅದರಿಂದ ಆರಂಭ ಮಾಡಿ. ಓಕೆ ಓಕೆ. ಸೊ ವನ ಮಹೋತ್ಸವ ನಾವು ಪ್ರತಿ ವರ್ಷ ಜುಲೈ ಮೊದಲನೇ ವಾರ ನಾವು ಯಾವಾಗ್ಲೂ ಮಾಡೋದು. ಎಲ್ಲಿಂದ ಪ್ರಾರಂಭ ಆಗಿದೆ ಅಂತ ಹೇಳಿದ್ರೆ 1950 ಕೆಎಂ ಮುನ್ಷಿ ಅವರು ನೇತೃತ್ವದಲ್ಲಿ, ಅವಾಗ ಅವರು ಅಗ್ರಿಕಲ್ಚರ್ ಅಂಡ್ ಫಾರೆಸ್ಟ್ ಮಿನಿಸ್ಟರ್ ಆಗಿದ್ರು. 1950 ಶುರು ಮಾಡಿದ್ದು ಅದ 1950 ಇದು ಇತರ ಪ್ರೋಗ್ರಾಮ್ ನಾವು ಮಾಡ್ತಾ ಇದೀವಿ. ಇದ್ರ ಮೈನ್ ಉದ್ದೇಶ ಏನಂತ ಹೇಳಿದ್ರೆ ಜನರಿಗೆ ಜಾಗೃತಿ ಮೂಡಿಸಬೇಕು, ಮತ್ತೆ ಟ್ರೀ ಪ್ಲಾಂಟಿಂಗ್ ಮಾಡೋದು ಅಂದ್ರೆ ಗಿಡ ನೆಡೋದು. ಸೊ ಇದೇ ಇದರದ್ದು ಮೈನ್ ಉದ್ದೇಶ. ಹಾಸನ ಜಿಲ್ಲೆಯಲ್ಲಿ ನಾವು ಡಿಸ್ಟಿಕ್ ಮಟ್ಟದಲ್ಲಿ ಮತ್ತೆ ತಾಲೂಕ್ ಮಟ್ಟದಲ್ಲಿ ಎಲ್ಲಾ ರೀತಿಯ ಕಾರ್ಯಕ್ರಮಗಳು ಸಾಂಕೇತಿಕವಾಗಿ ಎಲ್ಲ ಮಾಡಿದೀವಿ. ಸರ್, ಒಂದು ದೂರವಾಣಿ ಕರೆ ಇದೆ ಸರ್, ಮಾತನಾಡೋಣ ಶಿವರಾಮ್ ಬಾಬು ಅವರ. ಓಕೆ ಓಕೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡ್ತೀರಿ? ನಮಸ್ತೆ ಸರ್. ಹೇಳಿ ಹೇಳಿ. ಯಾರು? ಮಂಡ್ಯ ತಾಲೂಕು ದೊಡ್ಡ ಹೋಬಳಿ ಹುಲಿಕೆರೆ ಕೊಟ್ಟು ಗ್ರಾಮದಲ್ಲಿ. ಹೆಸರು? ಚಂದ್ರ. ಹೇಳಿ ಚಂದ್ರ ಅವರ. ಸರ್, ಅರಣ್ಯ ಇಲಾಖೆ ಗಿಡಗಳು, ಗಂಧದ ಗಿಡಗಳು ಹಾಕಬೇಕು ಸರ್. ಒಂದತ್ತ ಅವು ಒಂದ್ ಹತ್ತಡಿ ಅವು ಸಿಕ್ಕವ ಸರ್. ಹಲೋ. ಹಲೋ, ಹೇಳಿ. ಅದೇ ತಾವು ಮಂಡ್ಯದಿಂದ ಕಾಲ್ ಮಾಡ್ತಾ ಇದ್ರಿ, ಒಳ್ಳೇದಾಗಿದೆ. ಈಗ ಶ್ರೀಗಂಧ ಸಸಿ ಕೇಳ್ತಾ ಇದ್ರಿ. ನಮ್ದು ಫಾರೆಸ್ಟ್ ಲೈಕ್ ನರ್ಸರಿ ಸಿಗುತ್ತೆ ಮಂಡ್ಯ ಜಿಲ್ಲೆಯಲ್ಲಿ. ನೀವು ಮಾತಾಡಿದ್ರೆ ಶ್ರೀಗಂಧ ಸಿಗುತ್ತೆ. ಅದು ತುಂಬಾ ಕಡಿಮೆ ರೇಟ್ ಸಿಗುತ್ತೆ, 3 ರೂಪಾಯಿ ಒಂದ್ಸತಿ ಇರುತ್ತೆ. ನೀವು ನಮ್ಮ ಫಾರೆಸ್ಟ್ ಇಲಾಖೆ ಡಿಪಾರ್ಟ್ಮೆಂಟ್ ಆಫೀಸ್ ಹೋಗಿ ಕೇಳ್ಬೋದು, ಅಥವಾ ಡೈರೆಕ್ಟ್ ನರ್ಸರಿಗೆ ಹೋಗಿ ನೀವು ಕೇಳ್ಕೋಬಹುದು. ನಿಮ್ಗೆ ಡೈರೆಕ್ಟ್ ಕೊಡ್ತಾರೆ. ಒಂದ್ ಎಕರೆಗೆ 400 ಗಿಡ ಕೊಡ್ತಾರೆ. ಬಟ್ ಒಂದ್ ಎಕರೆಗೆ 100-150 ತರ ಮಾಡಬಹುದು. ನೀವು ಮಂಡ್ಯ ಜಿಲ್ಲೆಯಲ್ಲಿ ಇರ ಅರಣ್ಯ ಇಲಾಖೆ ಅಧಿಕಾರಿಗಳು ಅಥವಾ ಅಲ್ಲಿರ ಡಿಪಾರ್ಟ್ಮೆಂಟ್ಗೆ ನೀವು ಕಾಲ್ ಮಾಡಿ ಹೇಳಿದ್ರೆ ಅವ್ರು ಕೊಡ್ತಾರೆ. ದಾಖಲೆ ಅದು ನಿಮ್ದು RTC ಪಟ್ಟಪಾಣಿ ತಗೊಂಡೋಗಿ ಮತ್ತೆ ಆಧಾರ್ ಕಾರ್ಡ್ ತಗೊಂಡ್ರಿ, ಅಷ್ಟೇ ಸಾಕು. ಜಂಟಿ ಇದ್ರೂ ನಡೀತದೆ ಸರ್? ಏನು ಜಂಟಿ ಐತೆ? ಅದಕ್ಕೆ ಜಂಟಿ ಅಲ್ಲ, ಜಂಟಿ ಖಾತೆನಾ ಅಕೌಂಟ್ ಅಥವಾ ಇಲ್ಲ ಜಂಟಿ ಇಲ್ಲ ಜಂಟಿ ಆಧಾರ್ ಕಾರ್ಡ್ ಮತ್ತೆ ಇದು ನಿಮ್ದು RTC ಪಟ್ಟಪಾಣಿ ಆತರ ಇದ್ರೆ ಸಾಕು. ಜಂಟಿ ಐತೆ ಸರ್? ಅದಕ್ಕೆ ಪರವಾಗಿಲ್ಲ, ತಗೊಂಡೋಗಿ, ತೊಂದ್ರೆ ಇಲ್ಲ. ಒಳ್ಳೇದು ಚಂದ್ರ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ ಸರ್, ನಾ ಮೈಸೂರು ಜಿಲ್ಲೆ ಶ್ರೀನಾಥಪುರ ತಾಲೂಕು ಸೋಸಲೆ ಗ್ರಾಮದಿಂದ ಮಾಧವ ಶೆಟ್ರ ಮೇಡಮ್. ನಮಸ್ಕಾರಗಳು, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳೇ. ಹೇಳಿ ಮಾಧವ ಶೆಟ್ರ. ಸರ್, ಈಗ ಅರಣ್ಯ ಬಿದಿರಲ್ಲಿ ನಾವು ಬಿದಿರು ಹಾಕಿದ್ರೆ ಬಿದಿರು ಬೆಳೆಸಿದ ಮೇಲೆ ಆ ಅರಣ್ಯದವರು ಕಟ್ಟಿಂಗ್ ಮಾರಾಟಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಸರ್? ಶಿವರಾಮ್ ಬಾಬು ಅವರೇ. ಹಲೋ, ಕೇಳ್ತಾ ಇಲ್ಲ ಅವ್ರ ಪ್ರಶ್ನೆ? ಕೇಳ್ತಾ ಇಲ್ಲ ನನಗೆ. ಅದೇ ಬಿದಿರು ಬೆಳೆಸಿದ್ರೆ ನೀವು ಅನುಮತಿ ಕೊಡ್ತೀರಾ, ಅದಕ್ಕೆ ಸಹಾಯ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಹೌದೌದು ಕರೆಕ್ಟ್, ಅದು ನಮ್ಮಲ್ಲಿ ಈಗ ನ್ಯಾಷನಲ್ ಬ್ಯಾಂಬೂ ಮಿಷನ್ ಅಂತ ಒಂದು ಯೋಜನೆ ಇದೆ. ಸೊ ಅದರಲ್ಲಿ ನಾವು ಬಿದಿರು ರೈತರಿಗೆ ಕೊಡ್ತಾ ಇದ್ವಿ. ನೀವು ನಮ್ ಕಡೆಯಿಂದ ಲೈಕ್ ಫಾರೆಸ್ಟ್ ಇಂದಾನು ತಗೋಬಹುದು, ಮತ್ತೆ ಅಲ್ಲಿ ಲೋಕಲ್ ಫಾರೆಸ್ಟ್ ಆಫೀಸ್ ಮಾತಾಡಿದ್ರೆ ನ್ಯಾಷನಲ್ ಬ್ಯಾಂಬೂ ಮಿಷನ್ ಅಡಿಯಲ್ಲಿ ತಮಗೆ ಬಿದಿರು ಕೊಡ್ತಾರೆ. ಮತ್ತೆ ಬಿದಿರು ಸೀಡ್ಲಿಂಗ್ಸ್ ಅಂದ್ರೆ ಗಿಡ ಗಿಡ ನಮಗೆ ನಡಕ್ಕೆ ಬ್ಯಾಂಬೂ ಗಿಡ ನಡಕ್ಕೆನು ನಿಮಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ನ್ಯಾಷನಲ್ ಬ್ಯಾಂಬೂ ಮಿಷನ್ ಅಲ್ಲಿ ಈ ತರ ಒಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ. ರೈತರ ಜಮೀನಲ್ಲೇ ಈ ತರ ಬಿದಿರು ಗಿಡಗಳನ್ನ ನಡಬೇಕು ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ. ಸೊ ಅದರಲ್ಲಿ ಅದರಲ್ಲಿ ಅವ್ರು ಕೊಡ್ತಾರೆ. ಕೇಳ್ತಾ ಮಹದೇಶ್ ಶೆಟ್ರೆ, ವ್ಯವಸ್ಥೆ ಉಂಟು ಸರ್? ಮಾರಾಟಕ್ಕೆ ವ್ಯವಸ್ಥೆ ಮಾಡ್ತೀರಾ ಶಿವರಾಮ್ ಬಾಬು ಅವರ ಅರಣ್ಯ ಇಲಾಖೆಯಿಂದ? ಮಾರಾಟಕ್ಕೆ ಮಾರಾಟ ಅಂದ್ರೆ ನೀವೇ ಮಾರಾಟ ಮಾಡಬಹುದು, ಬಟ್ ಅದಕ್ಕೆ ವ್ಯವಸ್ಥೆ ಈಗ ಅಲ್ಲಿ ಲೋಕಲ್ ನಲ್ಲಿ ಫಾರೆಸ್ಟ್ ಆಫೀಸರ್ ಬೇಕು. ಮಾರಾಟ ಮಾಡಕ್ಕೆ ಮಾರಾಟ ನಾವು ಮಾಡ್ಕೊಡಕ್ಕಾಗಲ್ಲ. ಗಿಡ ನಾವು ಬೆಳೆಸ್ಕೊಡಕ್ಕೆ ಮತ್ತೆ ನಮ್ ಕಡೆಯಿಂದ ಪರ್ಮಿಷನ್ ಕಟಾವ್ ಮಾಡಕ್ಕೆ ಎಲ್ಲ ಪರ್ಮಿಷನ್ಸ್ ಎಲ್ಲ ರೆಡಿ ಇರುತ್ತೆ. ಆಯ್ತು ಮಹದೇಶ್ ಶೆಟ್ರೆ, ಕರೆ ಮಾಡಿದ್ದಕ್ಕಾಗಿ ಶುಭರಾತ್ರಿ. ಗುರುಗಳೇ ಶುಭರಾತ್ರಿ, ವಂದನೆಗಳು, ನಮಸ್ಕಾರ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ ಹೇಳಿ ಸರ್, ಯಾರು ಎಲ್ಲಿಂದ? ಶಿವಕುಮಾರ್ಕಿಂದ. ಎಲ್ಲಿಂದ? ಕಾಳಿಹುಂಡಿ ಶಿವಕುಮಾರ್. ಹೇಳಿ ಶಿವಕುಮಾರ್ ಅವ್ರೆ. ಸರ್ ಒಳ್ಳೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇವತ್ತು. ನನ್ನ ಪ್ರಶ್ನೆ ಏನಂದ್ರೆ ಸರ್, ಈಗ ಗಂಧದ ಗಿಡಗಳನ್ನ 2 ವರ್ಷ ಮೇಂಟೈನ್ ಮಾಡಿರೋದನ್ನ ಕೊಟ್ರೆ, 1 ವರ್ಷ ಮೇಂಟೈನ್ ಮಾಡಿರೋದ್ ಕೊಟ್ರೆ ರೈತ ಬರುತ್ತೆ. ಯಾಕಂದ್ರೆ ನೀವು ಕರೆಕ್ಟ್ ಆಗಿ ಅಚ್ಚುಕಟ್ಟ ಬೆಳೆಸಿರ್ತಾರಲ್ಲ ಗೈಸ್, ಸಣ್ಣ ಗಿಡ ಕೊಟ್ಟಾಗ ಅದು ಸ್ವಲ್ಪ ಇದಾಗುತ್ತೆ. ಅದ್ರ ಬಗ್ಗೆ ಒಂದು. ಇನ್ನೊಂದು, ಈ ಬಿದಿರು ಗಿಡಗಳನ್ನು ಈ ತರ ಯಾವ ತರ ಕೊಡ್ತೀರಾ ಸರ್ ರೈತರುಗಳಿಗೆ? ಬಿದಿರು ಗಿಡ ಕೊಟ್ರೆ ಅವೆರಡು ಸ್ವಲ್ಪ ಅನುಕೂಲ ಆಗುತ್ತೆ. ಇದನ್ನ ಯಾವ ತರ ನೀವು ಇದು ಮಾಡ್ತಾರೆ ಅಂತ ಮಾಹಿತಿ ಬೇಕಾಗಿ. ಓಕೆ, ನನಗೆ ಸ್ವಲ್ಪ ಪ್ರಶ್ನೆ ಕೇಳ್ತಾ ಇಲ್ಲ, ಸ್ವಲ್ಪ ಇನ್ನೊಂದ್ಸತಿ ರಿಪೀಟ್ ಮಾಡಬಹುದಾ ತಾವು? ಈಗ ಗಂಧದ ಗಿಡಗಳು, ಗಂಧದ ಸಸಿ ಕೊಡ್ಬೇಕಾದ್ರೆ ನೀವು ಚಿಕ್ಕ ಅಂದ್ರೆ 1 ವರ್ಷ ಒಂದ್ ನಮ್ ಸ್ನೇಹಿತರು ಕೊಡ್ತಾರೆ ಮಾತಾಡ್ತಾರೆ. ನಮಸ್ತೆ ಹೇಳಿ ಹೇಳಿ ಹೇಳಿ ಸರ್. ನಿಮ್ಮಲ್ಲಿ ಸೋಷಿಯಲ್ ಫಾರೆಸ್ಟ್ ಅಲ್ಲಿ ರೈತರಿಗೆ ಕೃಷಿ ಅರಣ್ಯದಲ್ಲಿ ಗಿಡಗಳು ಕೊಡ್ತೀರಾ? ಹೌದೌದು. ಆಯ್ತಾ, ಏನು ಗೊತ್ತೆ ಸರ್, ಚಿಕ್ಕ ಗಿಡ ಕೊಟ್ಟು ಬಿಡ್ತಾರೆ ಸರ್. ಆಯ್ತಾ, ಅದೇ ನೀವೇನಾದ್ರು ರಸ್ತೆ ಬದಿನಲ್ಲಿ ಹಾಕ್ಬೇಕಾದ್ರೆ ದೊಡ್ಡ ಗಿಡ ಬೆಳೆಸಿ ಹಾಕ್ತೀರಾ, ಆ ಗಿಡ ಎಲ್ಲ ಉಳ್ಕೊಂತವೆ. ಹಲೋ, ಆಯ್ತಾ, ಅದೇ ರೈತರಿಗೆ ಚಿಕ್ಕ ಗಿಡ ಕೊಡ್ತೀರಲ್ಲ, ಬೇಗ ಸತ್ತೋಯ್ತವೆ ಸರ್. ಒಂದು ಒಂದು ನೀರ್ ತಪ್ಪು ನೀರ್ ಹಾಕ ತಪ್ಪಿದ್ರು ಗಿಡ ಸತ್ತೋಯ್ತವೆ. ಹಾಗಾಗಿ ದಯವಿಟ್ಟು ಶ್ರೀಗಂಧ ಗಿಡ ಕೊಟ್ಟು ಅದೇ ತಾವು ಸಜೆಷನ್ ತರ ಕೊಟ್ಟಿದ್ದೀರಿ. ನಮ್ಮ ಇಲಾಖೆನಲ್ಲಿ ಏನು ತಕ್ಕಂತ ನಾವು ಮಾಡ್ತಾ ಇರೋದು, ಬಟ್ ಇದಕ್ಕೆ ತಕ್ಕಂತ ನಾನು ಮೇಲಧಿಕಾರಿಗಳಿಗೆ ಹೇಳಿ ಈ ತರ ನಮ್ಮ ರೈತರ ಬೇಡಿಕೆ ಇದೆ ಅಂತ ಹೇಳಿ ನಾನು ಅವರಿಗೆ ಪ್ರಸ್ತಾವನೆ ಸಲ್ಲಿಸ್ತೀನಿ ಖಂಡಿತ. ಸೊ ಅವ್ರ ಕಡೆಯಿಂದ ಆದೇಶ ಬಂದ್ರೆ ಖಂಡಿತ ತಾವು ಹೇಳದಂಗೆ ದೊಡ್ಡ ಗಿಡನೇ ಕೊಡಕ್ಕೆ ವ್ಯವಸ್ಥೆ ಮಾಡಿ. ಹೌದು ಸರ್, ಒಳ್ಳೇದು. ಶಿವಕುಮಾರ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಈಗ ಬಿದಿರು ಗಿಡ ಯಾವ ತರ ಕೊಡ್ತಾರೆ ಅಂತ ಬೇಕಿತ್ತಲ್ವಾ ತಮ್ಗೆ? ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ? ನಮಸ್ತೆ, ನಾನು ಕೊಡ್ಲಿಪೇಟೆ ಭಗವಾನ್ ಅಂತ ಹೇಳಿ. ಹೇಳಿ ಭಗವಾನ್. ಸರ್, ಈಗ ಬಿದಿರುದಕ್ಕೆ ಸಂಬಂಧಪಟ್ಟಂಗೆ, ಈಗ ನಮ್ಮ ಕೊಡ್ಲಿಪೇಟೆ ಅಕ್ಕಪಕ್ಕ ಅಂದ್ರೆ ಸಕಲೇಶ್ಪುರ ತಾಲೂಕು ಎಲ್ಲ ಬರ್ತದೆ. ಈಗ ಯಥೇಚ್ಛವಾಗಿ ಬಿದಿರು ಇದೆ, ಆದ್ರೆ ಅದು ಕೊಡ್ಲಿಪೇಟೆಯಲ್ಲಿ ಕಳಲೆಗೆ ಭಾರಿ ಬೇಡಿಕೆ ಇರೋದ್ರಿಂದ ಎಲ್ಲರೂ ಕೂಡ ಆ ಕಳೆನ ಕಟ್ ಮಾಡಿಬಿಟ್ಟು ಬಂದು ಆರೋಗ್ಯ ಅನ್ಸ್ತಿರುತ್ತೆ. ಇದು ಪೂರ್ತಿ ಕಟ್ ಮಾಡಿದ್ರೆ ಬಿದಿರು ಅಲ್ಲಿ ಒಂದು ಬಿಡದಂಗೆ ಅದು ಮುಂದೆ ಅದು ಇರ್ತದೋ ಅಥವಾ ಅದಕ್ಕೆ ನಿಯಂತ್ರಣನೇ ಇಲ್ಲ, ಅಷ್ಟೊಂದು ಬರ್ತದೆ ಆ ಕಡೆಯಿಂದ ಈ ಕಡೆಗೆ. ಅದನ್ನು ಇದಕ್ಕೆ ನಾವು ಏನ್ ಮಾಡಬೇಕಂದ್ರೆ, ಬಿದಿರು ಡಿಮ್ಯಾಂಡ್ ಜಾಸ್ತಿ ಇದೆ, ಬೇಡಿಕೆ ಜಾಸ್ತಿ ಇದೆ, ಬಟ್ ನಮಗೆ ಇರೋ ಸಪ್ಲೈ ತುಂಬಾ ಕಡಿಮೆ ಇದೆ. ಸೊ ಅದಕ್ಕೋಸ್ಕರ ನಾವು ಈಗ ಏನ್ ಯೋಜನೆ ಇಟ್ಕೊಂಡಿದೀವಿ, ನ್ಯಾಷನಲ್ ಬ್ಯಾಂಬೂ ಮಿಷನ್ ಆಸ್ ಎ ಮಿಷನ್ ಅಡಿಯಲ್ಲಿ ನಾವು ಬಿದಿರು ಗಿಡ ಗಿಡಗಳನ್ನ ಕೊಡ್ತಾ ಇದ್ವಿ. ಅವರೇ ಅವರೇ ಜಮೀನ್ ಬೆಳೆಸ್ಕೊಂಡವಾಗ ಅವರೇ ಅದನ್ನ ಕಟಾವ್ ಮಾಡಿ ಯೂಸ್ ಮಾಡ್ಕೋಬಹುದು. ಅದು ಫಾರೆಸ್ಟ್ ಅಲ್ಲಿ ಇರೋ ಬಿದಿರುಗಳೆಲ್ಲ ಟಚ್ ಮಾಡಬಾರ್ದು. ಸೊ ಅದಕ್ಕೋಸ್ಕರ ನಾವು ಈಗ ಎನ್ಕರೇಜ್ ಮಾಡ್ತಾ ಇದೀವಿ, ಈ ತರ ರೈತರುಗಳಿಗೆ ನಾವು ಬಿದಿರು ಗಿಡಗಳನ್ನು ಕೊಟ್ಟು ನೀವೇ ಬೆಳೆಸಿ ಅದನ್ನು ಉಪಯೋಗ ನೀವೇ ಮಾಡಬಹುದು ಅಂತ ಯೋಜನೆ ಮಾಡ್ಕೊಂಡಿದೀವಿ. ಸೊ ಅದರಿಂದ ಈ ತರ ಫಾರೆಸ್ಟ್ ಅಲ್ಲಿ ಇರೋ ಬಿದಿರು ಎಲ್ಲ ಕಟ್ ಮಾಡೋದೆಲ್ಲ ಸ್ವಲ್ಪ ಕಡಿಮೆ ಆಗ್ಬಹುದು. ಆಮೇಲೆ ಇನ್ನೊಂದು ಸರ್, ಈಗ ರಸ್ತೆ ಬದಿ ಇನ್ನೊಂದ್ ಸ್ವಲ್ಪ ಈಗಾಗಲೇ ಹಾಕ್ತಾ ಇದಾರೆ ಮರಗಳು ಗಿಡನಗು, ಇನ್ನು ಕೂಡ ಖಾಲಿ ಜಾಗಗಳು ಎಲ್ಲ ಜಾಸ್ತಿ ಇದೆ ರಸ್ತೆ ಭಾಗ ಲೈನ್ ಲೈನ್ ವಿದ್ಯುತ್ ಲೈನ್ ಇಳಿದೋದ್ ಕಡೆ ಎಲ್ಲ, ಅದು ಕೂಡ ಅದಕ್ಕೆ ಸ್ವಲ್ಪ ಪ್ರಯತ್ನ ಮಾಡಬೇಕು ಕ್ರಮ ತಗೋಬೇಕು. ಖಂಡಿತ ಖಂಡಿತ ಖಂಡಿತ. ಒಳ್ಳೇದು ಭಗವಾನ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ ಸರ್, ನಾನು ಚಂದ್ರೇಗೌಡ, ಗೆಂಡೇಹಳ್ಳಿ ಬೆಳಗುತ್ತಾನ ಖಾಸನ್ ಜಿಲ್ಲೆ. ಹೇಳಿ ಚಂದ್ರೇಗೌಡ. ಸ್ವಾಮಿ, ಇವತ್ತು ಅರಣ್ಯ ಬೆಳೆಸೋದ್ರ ಬಗ್ಗೆ ಕಾರ್ಯಕ್ರಮ, ನಮ್ಮ ಡಿಎಫ್ಒ ಆಫೀಸರ್ ಇದಾರೆ. ನಾನು 15,000 ಮರ ಬೆಳೆದಿನಿ ಸ್ವಾಮಿ, ಅದರಲ್ಲಿ ಒಂದು 12,000 ಸಿಲ್ವರ್ ಇದೆ, 400 ಹಲಸಿನ ಹಣ್ಣಿನ ಮರ ಬೆಳೆದಿನಿ, ಒಂಟುವಾಳ ಮರ ಒಂದು 400 ಬೆಳೆದಿನಿ, ಶಿವನೆ ಸಾಗುವಾನಿ ಸಂಪಿಗೆ ಈ ರೀತಿ ಹೆಚ್ಚು ಮರ ಬೆಳೆದಿನಿ ಸರ್. ನಾನು ನಮ್ದು ಒಂದು 30 ಎಕರೆ ಜಮೀನು ಇದೆ ಸ್ವಾಮಿ, 30 ಎಕರೆ ನನಗೆ ತಾಯಿ ಭಾರತ ಮಾತೆ ಹೊಟ್ಟುಂಬ ಕೊಟ್ಟಿದ್ದಾಳೆ ಸ್ವಾಮಿ. ನಾನು ತಾಯಿ ಭಾರತ ಮಾತೆಗೆ ಹೊಟ್ಟುಂಬ ನಾನು ಏನೇನು ಹಾಕಬೇಕು ಅದನ್ನೆಲ್ಲ ಹಾಕಿದ್ದೀನಿ ಸ್ವಾಮಿ. ಶಿವರಾಮ್ ಬಾಬು ಅವರಿಗೆ ತುಂಬಾ ಖುಷಿ ಆಗುತ್ತೆ ಬಿಡಿ, ನಿಮ್ ವಿಚಾರ ಕೇಳಿದ್ರೆ. ನೀವೇ ಅರಣ್ಯ ಸರ್ ಶಿವರಾಮ್ ಬಾಬು ಸರ್, ನಿಮ್ ಕೈ ಒಂದು ಮಾತಾಡ್ತೀನಿ ಸ್ವಾಮಿ. ಖಂಡಿತ ಖಂಡಿತ. ಮೊನ್ನೆ 40 ಕೆಜಿ ಹಲಸಿನ ಹಣ್ಣು ಹಣ್ಣಾಗಿತ್ತು. ನಮ್ಮ ಶಾಸಕರು ನಮ್ಮ ಹಾಸನದಿಂದ ಬಂದಿದ್ರು, ಕೊಡಗು ವಿರಾಜಪೇಟೆಯಿಂದ ಡಾಕ್ಟರ್ ಪ್ರದೀಪ್ ಅಣ್ಣ ಬಂದಿದ್ರು. ಎಲ್ಲ ತಿಂದು ಸಂತೋಷ ಪಡ್ಕೊಂಡ್ರು. ಆಮೇಲೆ ತೋಟ ಮತ್ತೆ ಮನೆ ಹತ್ರ ಇರೋ ಮರಗಳನ್ನೆಲ್ಲ ನೋಡಿರು ಅವರು. ನಿಮ್ ಪ್ರಶ್ನೆ ಏನ್ ದಯಮಾಡಿ ಕೇಳ್ಬಿಡಿ ದಯವಿಟ್ಟು. ನಾನು ಏನ್ ಪ್ರಶ್ನೆ ಕೇಳ್ಬೇಕು ಅಂದ್ರೆ ನಂಗೆ ಗೊತ್ತಾಗ್ತಾ ಇಲ್ಲ ಸರ್. ಒಳ್ಳೇದು, ಕಾಡ್ ಬೆಳೆಸಿದ್ರೆ ಇದೇ ತರ ಮುಂದುವರ್ಸಿ ಕೆಲಸ ಮಾಡಿದ್ದೀರಿ. ತಾಯಿ ಭಾರತ ಮತ್ತೆ ಹೊಟ್ಟುಂಬಾ ಕೊಟ್ಟಿದ್ದೇಳೆ, ನಾನು ಹೊಟ್ಟುಂಬಾ ಮರ ಬೆಳೆಸಿದೀನಿ ಸ್ವಾಮಿ. ಆಗ್ಲಿ ಆಗ್ಲಿ ಗೌಡ್ರೆ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಬೇರೆಯವರು ಕಾಯ್ತಾ ಇದಾರೆ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ ಸರ್. ನಮಸ್ತೆ ಸರ್, ನಾನು ಹೊಳಮೇಶ್ವರ ತಾಲೂಕು ಕುಪ್ಪೆಯಿಂದ ಲೋಕೇಶ್ ಅಂತ. ಹೇಳಿ ಲೋಕೇಶ್. ಸರ್ ಸಾಹೇಬ್ರಿಗೆ ನಮಸ್ತೆ ಸರ್. ನಮಸ್ತೆ ನಮಸ್ತೆ ನಮಸ್ತೆ ಲೋಕೇಶ್ ಅವರು. ಹೇಳಿ ಸರ್. ನಾನು ಹಾನಗಲ್ಲಿ ಸ್ಕೂಲಲ್ಲಿ ಅಡ್ಮಾಸ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಸ್ಕೂಲ್ ಸುತ್ತ ಕಾಂಪೌಂಡ್ ಇದೆ ಸರ್, ಒಟ್ಟಿಗೆ ಗಿಡಗಳು ಹಾಕಿಸ್ಕೊಡಕ್ಕಾಗತ್ತಾ ಅಂತ. ಖಂಡಿತ, ನಮ್ದು ಹೊಳೆ ನರಸೀಪುರ ಇಡೀ ಹೊಸೂರಿನಲ್ಲಿ ನಮ್ದು ಸಸ್ಯ ಕ್ಷೇತ್ರಗಳಿದೆ. ಅಲ್ಲಿ ನಮ್ದು ಒಂದು ಲೋಕಲ್ ಇಡೀ ಹೊಸೂರು ಇಡೀ ಹೊಸೂರು ಹೊಳೆ ನರಸೀಪುರದಲ್ಲಿ ನಮ್ದು ನರ್ಸರಿ ಇದೆ. ಶಿವರಾಮ್ ಬಾಬು ಅವರೇ ಸರ್, ನಾನು ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇರೋದು. ನಾನು ನೇಟಿವ್ ಪ್ಲೇಸ್ ಹೊಳೆನರಸೀಪುರ. ಒಂದ್ ನಿಮಿಷ ಲೋಕೇಶ್ ಅವರೇ. ಶಿವರಾಮ್ ಬಾಬು ಅವರೇ, ನಿಮ್ಮ ಮೊಬೈಲ್ ನ ಒಂಚೂರು ಸರಿಯಾಗಿ ಸಿಗ್ನಲ್ ಸಿಗೋ ಜಾಗದಲ್ಲಿ ಇಟ್ಕೊಂಡು ಮಾತಾಡಬಹುದಾ? ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಡ್ರಾಪ್ ಆಗುತ್ತೆ ಸಿಗ್ನಲ್. ಹೇಳಿ ಸರ್, ಈಗ ಇನ್ನೊಂದ್ಸರಿ ಅವ್ರಿಗೆ ಉತ್ತರ ಹೇಳಿ ಸರ್. ಸರ್, ನಾನು ನೇಟಿವ್ ಹೊಳೆನರಸೀಪುರ ತಾಲೂಕು ವರ್ಕ್ ಮಾಡ್ತಾ ಇರೋದು ಅರ್ಕಲ್ ತಾಲೂಕು. ಆಯ್ತು, ಅರ್ಕಲ್ಗೂಡ್ ತಾಲೂಕಲ್ಲಿ ಅಂತೆ ಸರ್ ಅವ್ರು ಕೆಲಸ ಮಾಡೋದು. ಶಾಲೆ ಇರೋದು ಅರ್ಕಲ್ಗೂಡಲ್ಲಿ ಸರ್. ಸರಿ, ಈಗ ಅಲ್ಲಿಂದ ತಗೋಬಹುದಾ ಅಂತ? ತಗೋಬಹುದು, ಎಲ್ಲಿ ಬೇಕಂದ್ರೆ ತಗೋಬಹುದು. ನಮ್ಮ ಹಾಸನ ಜಿಲ್ಲೆನಲ್ಲಿ ಎಲ್ಲಿ ಬೇಕಂದ್ರೂ ನೀವು ಗಿಡಗಳನ್ನ ತಗೊಂಡು ಹೋಗ್ಬೋದು, ತೊಂದ್ರೆ ಇಲ್ಲ. ಅಲ್ಲ, ನೀವೇ ಹಾಕಿಸ್ಕೊಡ್ಬೇಕು ಸರ್. ಸೋಷಿಯಲ್ ಫಾರೆಸ್ಟ್ ಸೋಷಿಯಲ್ ಫಾರೆಸ್ಟ್ರಿ ಸ್ಕೀಮ್ ನಲ್ಲಿ ಮಾಡ್ಕೊಡ್ತೀವಿ. ನಾವೇ ಕೊಡ್ತೀವಿ, ನಿಮ್ಮ ಹತ್ರ ಜಾಬ್ ಕಾರ್ಡ್ ಇರಬೇಕು. ಜಾಬ್ ಕಾರ್ಡ್ ಸರ್ ನಾವು ತಿಂತಾರ. ಹಲೋ ಸರ್, ಅವರು ಶಾಲೆಯ ಮುಖ್ಯೋಪಾಧ್ಯಾಯರಂತೆ, ಜಾಬ್ ಕಾರ್ಡ್ ಎಲ್ಲಿ ತರಕಾಗುತ್ತೆ ಅಂತ ಕೇಳ್ತಾರ ಅವರು. ಏನೇನು ಗಿಡ ಇದೆಯೋ, ಲೋಕಲ್ ಗಿಡ ಏನಿದೆಯೋ ಅದು ಹಾಕ್ಸ್ಕೊಂಡು ಹೇಳ್ತೀನಿ ಸರ್. ಕಾಟ್ಲಿನ್ನೇ ಹಾಕೊಡಿ ಅಂತ ರಕ್ತ ಚಂದನ ಅವೈಲೇಬಲ್ ಇದೆಯೋ ಅಲ್ಲಿ ನೋಡ್ಕೊಂಡು ಹೆಸರು ಬರ್ಕೊಳ್ಳಿ ಸರ್, ಒಂದು ಸ್ಕೂಲ್ ಹೆಸರು ನಮ್ದು. ಅವ್ರದ್ದು ಕೊನೆಗೆ ನಮ್ ಅವ್ರ ನಂಬರ್ ಕೊಡ್ತೀನಿ ಶಿವರಾಮ್ ಬಾಬು ಅವ್ರದ್ದು, ನೀವು ನೇರವಾಗಿ ಮಾತಾಡಿ ಲೋಕೇಶ್ ಅವ್ರ ಜೊತೆ. ಆಯ್ತು ಲೋಕೇಶ್ ಅವ್ರೆ, ನಮಸ್ಕಾರ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಹೇಳಿ ಸರ್. ಯಾರು ಇಲ್ಲಿಂದ? ಸರ್ ಸರ್ ಆನಂದ್ ಅಂತ, ಇಲ್ಲ ಕತೆ ಒಬ್ಳಿ ಹಾಸನ್ ತಾಲೂಕು. ಹೇಳಿ ಆನಂದ್. ಸರ್, ನಾವು ಹೋದ ಸಿಗಿಡ ಹಾಕಿದ್ದ ಒಂದ್ 100, ಒಂದ್ ಗಿಡಕ್ಕೆ 30 ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಅದೇನೋ ಕೊಟ್ಟಿಲ್ಲ ಸರ್, ಬಂದು ನೋಡ್ಕೊಂಡವ್ರು ಏನು ದುಡ್ಡು ಕೊಟ್ಟಿಲ್ಲ, 1.5 ವರ್ಷ 2 ವರ್ಷ ಇದು. ಓಕೆ ಓಕೆ, ಅದು ಇದು ಯಾವ್ದು ಎಲ್ಲಿ ಕಟ್ಟಾಯ ಹೋಗ್ಲಿ? ಕಟ್ಟಾಯಿ ತಮ್ಮ ಹೆಸರು ಆನಂದ್ ಅಂತ. ಆನಂದ್ ಅವರೇ, ನನಗೆ ತಮ್ಮ ಅಕ್ಕಿ ನಾನು ನೋಡ್ತೀನಿ, ನಮ್ಮ ಆಪ್ಸಲ್ಲಿ ವಿಚಾರ ನೋಡಬೇಕು. ಅದೇ ಸರ್, ಅದೇ 2 ವರ್ಷ ಆಯ್ತು ಸಿಲ್ವರ್ಗಿಡ ಬಂದು ನೋಡ್ಕೊಂಡವ್ರು, ಇನ್ನು ದುಡ್ಡು ಹಾಕಿವ್ ಸರ್ ಇದು. ಅದೇ ಇದ್ರಲ್ಲಿ ಅದೇ ಒಂದ್ ಗಿಡಕ್ಕೆ 30 ರೂಪಾಯಿ ಕೊಡ್ತಾರೆ ಅಂದ್ರಲ್ಲ, ಇದ್ರಿಂದ ಅರಣ್ಯ ಇಲಾಖೆಯಿಂದ ಪರ್ಮನೆಂಟ್ ಕೊಡ್ತೀರಾ ತೆಗೆದ ಗಿಡಕ್ಕೆಲ್ಲ ಕಡಿಯಕ್ಕೆಲ್ಲ? ಈ ಪ್ರೋಗ್ರಾಮ್ ಆದ್ಮೇಲೆ ನನಗೆ ಮಾತಾಡಿ. ನಾನು ನಿಮ್ಮ ಅಕ್ಕಿ ಎಲ್ಲಿ ಯಾವ ಸ್ಟೇಜ್ ಅಲ್ಲಿ ಇದೆ, ಯಾಕಂದ್ರೆ ನಮಗೆ ಹಣ ಬಂದ್ರೆ ನಾವು ರಿಲೀಸ್ ಮಾಡ್ತಾ ಇದ್ವಿ. ನಾನು ಅದನ್ನ ನೋಡ್ಕೊಂಡು ನಿಮ್ಮ ಅಜ್ಜಿ. ಅದೇ ಸರ್, ನಮ್ಮ ಕಟ್ಟೆ ಹೋಗಿ ಅವತ್ತು ಕೆಳಗೆ ಬಂದು ಯಾರಿಗೂ ದುಡ್ಡು ರಿಲೀಸ್ ಆಗಲ್ಲ. 2 ವರ್ಷ ಆಯ್ತು ಸರ್, ಒಂದ್ಸಲ ದುಡ್ಡು ಬಂದಿಲ್ಲ ಗಿಡ ಹಾಕಿ. ಈ ಕಾರ್ಯಕ್ರಮ ಆದ್ಮೇಲೆ ಅವರಿಗೆ ಕರೆ ಮಾಡಿಯಪ್ಪ, ಅವ್ರ ನಂಬರ್ ಕೊಡಿಸ್ತೀವಿ, ಕರೆ ಮಾಡಿ ನೇರವಾಗಿ. ಸರ್, ಆ ನಂಬರ್ ಫಾರ್ ಮಾಡಿ ಸರ್ ಕೊಟ್ಟಿದ್ದೇನೆ. ಅದೇ ಆಯ್ತು ಸರ್. ಆಯ್ತು ಆಯ್ತು. ನಮಸ್ತೆ ಆನಂದ್ ಅವರೇ, ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ ಹೇಳಿ ಸರ್, ಯಾರು ಎಲ್ಲಿಂದ? ಕಿಕ್ಕೇರಿ ಗೌರಿಶಂಕರ್ ಚಂದ್ರಾಯಪಟ್ಟ. ಹೇಳಿ ಗೌರಿಶಂಕರ್. ಸರ್, ನಮ್ದು ಈ ಟೌನ್ ಒಳಗಡೆ ಹಿಂದೆ ಮನೆ ಮುಂದ್ಗಡೆ ಎಲ್ಲ ಗಿಡಗಳನ್ನ ಬಿಡಿಸ್ಬಿಟ್ಟಿದ್ದಾರೆ, ಸಂಪಿಗೆ ಗಿಡಗಳನ್ನ. ಅದೇನಾಗಿದೆ ಈಗ? ಅದು ಎಲೆಕ್ಟ್ರಿಕ್ ಇವುಗಳಿಗೆಲ್ಲ ತಗಲ್ತಾ ಇದೆ, ಮತ್ತೆ ಅದು ಗಾಳಿ ಎಲ್ಲ ಬೀಸಿದಾಗ ಅದು ಮುರ್ಕೊಂಡು ಬೀಳುವಂತ ಪರಿಸ್ಥಿತಿ ಇದೆ. ಅದು ಪುರಸಭೆ ಹೇಳಿ ನಮಗೆ ಸಂಬಂಧಪಟ್ಟಿಲ್ಲ ಅಂತಾರೆ, ಕೆ ಬಿ ಅವರು ನಮಗೆ ಇದಾಗಿಲ್ಲ ಅಂತಾರೆ. ಯಾರ ಮೂಲಕ ಅದನ್ನ ಸ್ವಲ್ಪ ಮೇಲ್ಭಾಗ ಇದು ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ. ಓಕೆ ಓಕೆ, ಗೊತ್ತಾಗಿದೆ. ಅದೇ ನಾವು ನಾವೇ ನೋಡ್ತೀವಿ ಅದು ಹೆಂಗ್ ಹೆಂಗ್ ಮಾಡಬೇಕಂತ. ನಾನು ಸ್ಪಾಟ್ ನೋಡ್ಬೇಕು, ಈಗ ಮರಗಳಿಗೆ ಎಷ್ಟು ಮರ ಆತರ ಇದೆಯಾ ಅಂತೆಲ್ಲ ನಾವು ನೋಡ್ಬೇಕು. ನಾನು ಆರ್ಎಫ್ಓಗೆ ಈ ತರ ಮಾಹಿತಿ ಕೊಟ್ಟು ಎಲ್ಲಿ ಲೊಕೇಶನ್ ಅಂತ ನೀವು ಕರೆಕ್ಟ್ ಹೇಳಿದ್ರೆ ನಾನು ಆ ಕನ್ಸರ್ನ್ ಆರ್ಎಫ್ಓಗೆ ಕೊಟ್ಟು ಅರ್ಜಿಯನ್ನು ಇದು ಮಾಡ್ತೀನಿ. ಅಲ್ಲ, ನಿಮ್ದು ಲೊಕೇಶನ್ ಕರೆಕ್ಟ್ ಆಗಿ ಹೇಳಿ, ಯಾವ ರಸ್ತೆ ಏನು ಅಂತ? ಚಂದ್ರಾಪಟ್ಟಣದಲ್ಲಿ ಬಿ ಎಂ ರೋಡ್ ಅಂದ್ರೆ ಆಯ್ತಾ, ರಸ್ತೆ ಹೇಳಿ, ಯಾವ ರಸ್ತೆ? ಒಳ ರಸ್ತೆನಾ, ಮೇಲ್ಗಡೆ ಮೈನ್ ರೋಡೇನಾ? ಗಾಂಧಿ ಸರ್ಕಲ್ ಕಸ್ತೂರಿ ಬಾರ್ ರಸ್ತೆ. ಕಸ್ತೂರಿ ಬಾರ್ ರೋಡ್. ಕಸ್ತೂರಿ ಬಾರ್. ಓಕೆ, ಮಾತಾಡ್ತಾರೆ ಸರ್ ಅವ್ರು. ಒಳ್ಳೇದು ಗೌರಿಶಂಕರ್ ಅವರೇ, ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ಹೇಳಿ ಸರ್, ಯಾರು ಎಲ್ಲಿಂದ? ಸರ್, ನಾನು ಹರೀಶ್ ಜಾಗರದಿಂದ ಕಾಲ್ ಮಾಡ್ತಿರೋದು. ಹೇಳಿ ಹರೀಶ್. ಸರ್, ನನ್ನ ಪ್ರಶ್ನೆ ಏನಿಲ್ಲ, ನಾನು ಒಂದು ಅರಣ್ಯ ಇಲಾಖೆಗೆ ಒಂದು ಸಲಹೆಯನ್ನು ಕೊಡೋಕ್ಕೆ ನಾನು ಕಾಲ್ ಮಾಡಿದೆ. ಅದು ಏನಂತ ಹೇಳಿದ್ರೆ, ಇವತ್ತು ಅರಣ್ಯ ಇಲಾಖೆಯಿಂದ ಮರಗಳನ್ನು ಕಡಿತಾರೆ ಅಂತ ಹೇಳಿಬಿಟ್ಟು ಅವರು ಏನೋ ಒಂದು ಪ್ಲಾನ್ ಮಾಡಿಕೊಂಡು ಎಲ್ ಪಿ ಜಿ ಗ್ಯಾಸ್ಗಳು ಡೀಸೆಲ್ ಕಾರ್ಡ್ ಇರೋರಿಗೆ ಗ್ಯಾಸ್ ಕೊಡೋ ಒಂದು ಪ್ರಯತ್ನ ಮಾಡಿದ್ರು. ಅದರಿಂದ ಈಗ ಅರಣ್ಯ ಕಡಿಯೋದು, ಮರಗಳನ್ನು ಕಡಿಯೋದು ಎಷ್ಟು ಅವಧಿ ಆಗಿದೆ ಗೊತ್ತಿಲ್ಲ. ಅದೇ ರೀತಿ ಇನ್ನೊಂದು, ಈ ಪ್ರಾಣಿಗಳ ಹಿಂಸೆ, ಪ್ರಾಣಿಗಳು ಬೇಟೆ ಮಾಡ್ತಾರಂತ ಒಂದು ಕಂಪ್ಲೇಂಟ್ ಇದೆ. ಅದರಿಂದ ಇವತ್ತು ಎಲ್ಲರ ಸಾಮಾನ್ಯ ಎಲ್ಲ ರೈತರು 2-3-4 ಎಕರೆ ತೋಟಗಳು ಇರೋರು, ಅದೇ ರೀತಿನೂ ಅರಣ್ಯ ಇಲಾಖೆ ಅವರು ಇದು ಮೀನು ಸಾಕಣೆ ಆಗಿರ್ಬೋದು, ಕೋಳಿ ಸಾಕಣೆ ಆಗಿರ್ಬೋದು, ಕುರಿ ಸಾಕಣೆ ಮಾಡೋದಾಗಿರ್ಬೋದು, ಇದಕ್ಕೆ ಸರ್ಕಾರ ಇದು ಅರಣ್ಯ ಇಲಾಖೆಯಿಂದ ಸಂಪೂರ್ಣವಾಗಿ ನೆರವು ಏನು ಬೇಡ, ಒಂದು 10% ಇದು ಅರಣ್ಯ ಇಲಾಖೆಯಿಂದ ಒಂದು ನೆರವು ಕೊಟ್ರೆ ಇದು ಪ್ರಾಣಿಗಳ ಹಿಂಸೆಯನ್ನು ಸ್ವಲ್ಪ ಕಡಿಮೆ ಮಾಡಬಹುದು ಅನ್ನೋದು ನನ್ನ ಅಭಿಪ್ರಾಯನ ಹೇಳ್ತಿದ್ದೀನಿ ನಾನು. ಓಕೆ ಓಕೆ, ಒಳ್ಳೆ ಸೂಚನೆ ಕೊಟ್ಟಿದ್ದೀರಿ. ಇದು ನಾವು ತಾವು ಹೇಳದಂಗೆ ನಾವು ಜೇನು ಪೆಟ್ಟಿಗೆ ಎಲ್ಲ ವಿತರಣೆ ಮಾಡಿದ್ವಿ, ಅರಣ್ಯ ಇಲಾಖೆಯಿಂದನೇ ಎಸ್ಪಿ ಟಿಎಸ್ಪಿ ಸ್ಕೀಮ್ ಅಡಿ ಈ ತರ ಜೇನು ಪೆಟ್ಟಿಗೆಯನ್ನು ಕೂಡ ವಿತರಣೆ ಮಾಡಿದ್ವಿ. ಬಟ್ ಕೋಳಿ ಫಾರ್ಮ್ಸ್ ಆತರ ಏನು ನಮ್ಮ ನಾವಿನ್ನು ಮಾಡಿಲ್ಲ. ನೀವು ಸಪೋರ್ಟ್ ಮಾಡೋದು ಬೇಡ, ಒಂದು 10% ಆದ್ರೂ ನೀವು ಒಂದು ಅರಣ್ಯ ಇಲಾಖೆಯನ್ನು ಒಂದು ಇದು ಮಾಡಿದ್ರೆ, ಇವತ್ತು ನಮ್ಮ ಮುತ್ತೋಳಿ ಬಾರಸ್ಟ್ ಅಂತ ಹೇಳಿದ್ರೆ ಸಾಕಷ್ಟು ಪ್ರಾಣಿಗಳಿರುವ ಜಾಗ, ಇಲ್ಲಿ ಪ್ರಾಣಿಗಳ ಬೇಟೆ ಮಾಡ್ತಾರೆ ಅನ್ನೋ ಸಾಕಷ್ಟು ಕಂಪ್ಯೂಟರ್ಗಳು ಇರ್ತವೆ. ಅದ್ರೊಂದು 10% ನೀವು ಒಂದು ಈ ರೀತಿ ಒಂದು ಹೆಲ್ಪ್ ಮಾಡಿದ್ರೆ ಇವನ್ ಸ್ವಲ್ಪ ಏನೋ ಕಡಿಮೆ ಆಗ್ಬೋದು ಅಂತ ನನ್ನೊಂದು ಅಭಿಪ್ರಾಯ ಸರ್. ಓಕೆ ಓಕೆ, ಖಂಡಿತ ನಮ್ಮ ಸೂಚನೆನ ನಾವು ಯೋಚನೆ ಮಾಡಿ ನಮ್ಮ ಮೇಲಧಿಕಾರಿಗೆ ಇದನ್ನ ಖಂಡಿತ ಗಮನಕ್ಕೆ ತಂದು ಅವ್ರೇನು ಮಾತ್ರ ಸೂಚನೆ ಕೊಟ್ಟಿದ್ದಾರೆ ಅದೇ ರೀತಿ ನಾವು ಮಾಡ್ಕೊಳ್ತೀವಿ. ಒಳ್ಳೇದು ಹರೀಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ ಸರ್, ನಾವು ರಮೇಶ್ ಅಂತ ತಿರುಪತಿಯಲ್ಲಿ ಇದ್ದವಳಿ. ಹೇಳಿ ರಮೇಶ್. ಏನಿಲ್ಲ ಸರ್, ನಾವು ಸ್ಕೂಲ್ ಹತ್ರ ಮತ್ತೆ ದೇವಸ್ಥಾನ ಇಲ್ಲಿ ಒಂದು ಸಸಿಗಳು ಹಾಕ್ಬೇಕು ನನಗೆ. ಅದಕ್ಕೆ ಸಸಿ ಬೇಕಾಯ್ತು ಸರ್, ನಿಮ್ ಸಹಕಾರದಿಂದ ಸಸಿ ಕೊಟ್ರೆ ವನಸಿರಿ ಸಮೃದ್ಧಿ ತರ ನಾವೊಂದು ಕಾರ್ಯಕ್ರಮ ಮಾಡ್ತೀವಿ, ಅದಕ್ಕೆ ನಿಮ್ಮ ಸಹಕಾರ ಬೇಕಾಗಿತ್ತು. ಖಂಡಿತ ನಾವು ಸಹಕಾರ ಮಾಡ್ತೀವಿ. ಈಗ ಹಾಕಿದ್ದು ಇದು ನಾವು ಗ್ರಾಮ ಸ್ವರಾಜ್ ಸಮಿತಿಯಿಂದ ತಿರುಚಿಯಲ್ಲಿ ಅದು ದುಡ್ಡಿಗೆ ಇದಾಕಿರ ಸರ್, ಅದು ಬಿಲ್ಲೇ ಇದು ಮಾಡಿಲ್ಲ ಸರ್ ಒಂದು ವರ್ಷ ಆಗಿ. ಓಕೆ ಓಕೆ, ಅದು ಏನಾದ್ರೂ ಸ್ಥಾಪನೆ ಮಾಡ್ಕೊಂಡು ತಾವು ಖಂಡಿತ 500 ಗಿಡಕ್ಕೆ ಮಾತ್ರ ಹಾಕಿದ್ವಿ. ರಮೇಶ್ ಅವರೇ, ಅವ್ರು ಉತ್ತರ ಹೇಳ್ತಾ ಇದಾರೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಆಯ್ತಾಯ್ತು, ಹೇಳಿ ಸರ್. ಪ್ರತಿ ನಡಕ್ಕೆ ನಾವೆಲ್ಲ ರೆಡಿ ಇದೀವಿ. ತಾವು ಹೇಳದಂಗೆ ನಾನು ಕೂಡ ಕೊಡ್ತೀನಿ. ಸಸ್ಯ ಕ್ಷೇತ್ರದಲ್ಲಿ ನಮ್ಮ ಅರಸಿಕೆರೆಯಲ್ಲಿ ರಾಜೂರಳ್ಳಿ ಇದೆ, ಅಲ್ಲಿಂದ ನೀವು ಸಸ್ಯ ನಾನು ಕೂಡ ಮಾಡಿ ಕಂಪ್ಲೇಂಟ್ ಹೇಳ್ತೀರಿ ಖಂಡಿತ ನನ್ನ ಪ್ರಶ್ನೆ ಮಾಡಿದ್ದೀನಿ. ಕಾಲ್ ಮಾಡಿ ನಾನು ಸರಿ ಸರ್, ನಮಗೆ ಸ್ಕೂಲ್ ಹತ್ರ ಇದಾಗತ್ತೆ ಕೇಳ್ತಾವ್ರೆ ಎಲ್ಲ ಸುಮಾರು ನಮಗೆ ಸ್ಕೂಲಿ ಬರ್ಕೊಡಿ ಅಂತ. ಈ ಕಾರ್ಯಕ್ರಮದ ಅಂತ್ಯದಲ್ಲಿ ಶಿವರಾಮ್ ಬಾಬು ಅವರ ನಂಬರ್ ಕೊಡ್ತೀವಿ, ನೀವು ನೇರವಾಗಿ ಅವರನ್ನ ಸಂಪರ್ಕ ಮಾಡಿ ರಮೇಶ್ ಅವರೇ. ಒಳ್ಳೇದಾಗ್ಲಿ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಸರ್ ನಮಸ್ಕಾರ ಸರ್, ನಾವು ಹಾಸನ ತಾಲೂಕು ಕಡದರವಳ್ಳಿಯಿಂದ ನಾಗರಾಜ್ ಅಂತ ಮಾತಾಡೋದು ಸರ್. ಹೇಳಿ ನಾಗರಾಜ್. ಸರ್ ನಮ್ದು ಒಂದ್ 200 ಗಿಡ ಎಬ್ಬೆ ಕಟಾವಿಗೆ ಬಂದಿದೆ, ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾರು ಪರಿಚಯ ಇರ್ತಾರ ಕಟಾವ್ ಮಾಡೋ ಹೇಗೆ ಅಂತ ಕೇಳಿದ್ವಿ ಸರ್. ಇಲ್ಲ, ಆಕ್ಚುಲಿ ಹೆಬ್ಬೇವು ಕಟಾವ್ ಮಾಡಕ್ಕೆ ನಮ್ ಕಡೆಯಿಂದ ಪರ್ಮಿಷನ್ ಏನು ಬೇಕಾಗಿಲ್ಲ, ನೀವೇ ಕಟಾವ್ ಮಾಡ್ಕೊಂಡು ಮಾರಾಟ ಮಾಡಬೇಕು. ನಮ್ದು ಆ ತರ ಅಗ್ರಿಮೆಂಟ್ ಆತರ ಏನಿಲ್ಲ, ಬಟ್ ನಮ್ ಅರಣ್ಯ ಇಲಾಖೆಯಿಂದ ಯಾವ್ದೇ ಪರ್ಮಿಷನ್ ಏನು ಲೆಟರ್ ಬೇಕಾಗಿಲ್ಲ, ನೀವೇ ಕಟಾವ್ ಮಾಡ್ಕೋಬಹುದು. ಸರ್ ಈಗ ಅದ್ರ ಬೆಲೆ ಎಷ್ಟು ಅಂತ ನಮಗೆ ಇಲ್ಲಿ ರೈತರಿಗೆ ಗೊತ್ತಿರಲ್ಲ, ಅದ್ ಹೇಗೆ ಅಂತ ಕೇಳ್ತಾ ಇದ್ವಿ. ಅದು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾಕಂದ್ರೆ ಮೆಟೀರಿಯಲ್ ಹೆಂಗ್ ಮರ ಇದೆ ಎಲ್ಲ ನೋಡ್ತಾರೆ, ಅವ್ರು ಬಂದೇ ನೋಡೇ ಹೇಳಬೇಕು. ಬಟ್ ಈ ತರ ಇಷ್ಟೇ ಬರುತ್ತೆ ಅಂತ ನಾವು ಡೈರೆಕ್ಟ್ ಇದ್ರಲ್ಲಿ ಹೇಳಕ್ಕಾಗಲ್ಲ, ಒಳ್ಳೇದು. ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಸರ್ ವನ ಮಹೋತ್ಸವದ ಬಗ್ಗೆ ಮಾತಾಡ್ತಾ ಇದ್ರಿ, ದಯವಿಟ್ಟು ಮುಂದುವರಿಸಿ. ಸೊ ಈ ವರ್ಷ ನಾವು ಅದೇ ನಾವು ಮುಂದೆ ಹೇಳಿದಂಗೆ ಎಲ್ಲ ಪ್ಲಾಂಟಿಂಗ್ ಪ್ರೋಗ್ರಾಮ್ ಮಾಡಿದೀವಿ. ಆದ್ರೂ ಏನಂದ್ರೆ ಈಗ ನಮ್ದು ಕೋವಿಡ್ ಸಮಸ್ಯೆ ಇರೋದ್ರಿಂದ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ನಾವು ಏನ್ ಇಟ್ಕೊಂಡಿದ್ವಿ ಅಂದ್ರೆ ಪ್ಲಾಂಟಿಂಗ್ ಚಾಲೆಂಜ್ ಅಂತ ಹಮ್ಮಿಕೊಂಡಿದೀವಿ. ಅದೇನಪ್ಪಾ ಅಂತ ಹೇಳಿದ್ರೆ ನಾವು ಈ ತರ ಎಲ್ಲ ಸಸ್ಯ ಕ್ಷೇತ್ರಗಳಲ್ಲಿ ವಿವಿಧ ಜಾತಿಯ ಗಿಡಗಳನ್ನ ಬೆಳೆಸ್ಕೊಂಡಿದೀವಿ. ಅದರಲ್ಲಿ ಯಾವ್ದು ಗಿಡ ಬೇಕಂದ್ರೆ ನಮ್ಮ ಸಾರ್ವಜನಿಕರು ಹೋಗಿ ತಗೊಂಡು ಅವ್ರ ಮನೆಯದ ಮುಂಭಾಗ ಹಿಂಭಾಗ ಇರೋ ಜಮೀನಲ್ಲಿ ಮರ ನೆಟ್ಟು ಆ ಮರ ನೆಡುವುದನ್ನ ವಿಡಿಯೋ ನಮಗೆ ಕಲ್ಸಿದ್ರೆ ವಿದಿನ್ 1 ಮಿನಿಟ್ ಒಳಗೆ ಆ ವಿಡಿಯೋ ಇರಬೇಕು. ಅವ್ರಿಗೆ ನಾವು ಬಹುಮಾನ ಕೊಡೋಣ ಅಂತ ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದೀವಿ. ಅಂದ್ರೆ ವಿಡಿಯೋ ಮಾಡಿ ನಿಮ್ಗೆ ಕಳ್ಸಿಕೊಡ್ಬೇಕಾ ಸರ್? ಅವರು 1 ನಿಮಿಷದ ವಿಡಿಯೋ ಮಾಡಿ ನಮಗೆ ಕಳ್ಸಿಕೊಡ್ಬೇಕು. ಅದು ವಾಟ್ಸ್ಆಪ್ ಅಲ್ಲಿ ನಮಗೆ ಹಾಕಬೇಕು. ವಾಟ್ಸ್ಆಪ್ ನಂಬರ್ ಕೂಡ ನಾನು ಹೇಳ್ತೀನಿ, 83107125230. ಇನ್ನೊಂದ್ಸರಿ ಹೇಳ್ತೀರಾ ಸರ್? ಮತ್ತೊಮ್ಮೆ ಹೇಳ್ತೀನಿ, 83107125230. ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಸರ್. ನಿಮ್ಮ ಮಾತು ಕಟ್ ಕಟ್ ಆಗುತ್ತೆ ಸರ್. ಹಲೋ, ಕೇಳ್ತಾ ಇದೀಯಾ? ಈಗ ಚೆನ್ನಾಗಿ ಕೇಳುತ್ತೆ ಸರ್, ಮಾತಾಡಿ. ಸೊ ಇದರದು ಇದ್ರದ್ದು ಯಾರು ಚೆನ್ನಾಗಿ ಕಲ್ತಾರೋ ಅವ್ರಿಗೆ ಬಹುಮಾನ. ಮತ್ತೆ ಆಲ್ರೆಡಿ ನಮಗೆ 150 ಜನ ಆಲ್ರೆಡಿ ಕಲ್ಸಿದ್ದಾರೆ, ವಿಡಿಯೋ ಕಲ್ಸಿದ್ದಾರೆ. ಸೊ ಈ ಮಂತ್ ಎಂಡ್ ಒಳಗೆ ನಾವು ಟೈಮ್ ಇಟ್ಕೊಂಡಿದೀವಿ. ಸೊ ಇನ್ನು ಜಾಸ್ತಿ ಜನ ಕೊಟ್ರೆ ನಮ್ದು ಪ್ರೋಗ್ರಾಮ್ ಯಶಸ್ವಿ ಆಗುತ್ತೆ ಅಂತ ಹೇಳ್ಕೊಳ್ತೇನೆ. ಒಂದು ದೂರವಾಣಿ ಕರೆ ಇದೆ ಸರ್, ಮಾತನಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಆನಂದ್ ಅಂತ. ಯಾರು? ಆನಂದ್ ಕಾಲಗಣಿ. ಹೇಳಿ ಸರ್. ಗ್ರಾಮ ಪಂಚಾಯತ್ ಲೆವೆಲ್ಲೇ ನಿಮಗೆ ಯಾವ ಒಳ್ಳೆ ಖಾಲಿ ಜಾಗ ಇದೆ ಅಂದ್ರೆ ಪಣಿತರ ಉಪಯೋಗಿಸ್ಕೊಳ್ಳೋ ಬಿಟ್ಟಿರ ಅಂತ ಹಳ್ಳಿಗಳ ಜಾಗ ಇರೋದಕ್ಕೆ ನೀವು ಗುಂಡಿ ತೋಟೆ ತರ ಯಾಕೆ ಅರಣ್ಯ ಬೆಳೆಸ್ಬಾರ್ದು? ಅಲ್ಲ ಇವರೇ, ನಿಮ್ದು ರೇಡಿಯೋನ ಆಫ್ ಮಾಡ್ಬಿಡಿ ದಯವಿಟ್ಟು. ರೇಡಿಯೋ ಇಲ್ಲ, ಫೋನ್ ಅಲ್ಲಿ ಕೇಳ್ತಾ ಇದ್ದೆ, ಫೋನ್ ಅಲ್ಲಿ ಮಾಡ್ತಾ ಇದೀನಿ. ಓಕೆ ಓಕೆ, ಮಾತಾಡಿ. ಅದೇ ಹಳ್ಳಿ ನೀವು ಜಾಗ ಇರುತ್ತೆ 2-3 ಎಕರೆ ಪ್ರತಿ ಹಳ್ಳಿಗಳಲ್ಲಿ ವೇಸ್ಟ್ ಅಂತ ಕಡೆ ಗುಂಡು ತೋಟೆ ಯಾಕೆ ಬೆಳೆಸ್ಬಾರ್ದು ಅಂತ ಒಂದು ತಡೀರಿ, ಅದಕ್ಕೆ ಉತ್ತರ ಹೇಳ್ತಾರೆ. ಈಗ ನಮಸ್ಕಾರ ಅವರೇ, ಇದು ಈ ತರ ಸ್ಕೀಮ್ಸ್ ನಾವು ಸುಮಾರು ಮಾಡಿದೀವಿ ಆಲ್ರೆಡಿ. ನಾವು ಖಾಲಿ ಜಾಗ ಅದೆಲ್ಲ ನಾವು ಪ್ಲಾಂಟಿಂಗ್ ಮಾಡ್ಕೊಂಡಿದೀವಿ. ಇನ್ನೂ ಖಾಲಿ ಜಾಗ ಇದ್ರೆ ನಾವು ಪ್ಲಾಂಟಿಂಗ್ ಮಾಡ್ತೀವಿ. ರೆಡಿ ಪ್ಲಾಂಟಿಂಗ್ ಮಾಡ್ತೀವಿ, ರೆಡಿ ತೊಂದರೆ ಇಲ್ಲ. ಈಗ ಸೋಷಲ್ ಫಾರೆಸ್ಟ್ ಅವ್ರು ಮಾಡ್ತಾ ಇದ್ದಾರೆ, ಅದೇ ಅವ್ರ ಕೆಲಸ ಫುಲ್ ಕಂಪ್ಲೀಟ್ ಅದೇ ಮಾಡ್ತಾ ಇದ್ದಾರೆ. ನಮ್ದು ಟೆರಿಟೋರಿಯಲ್ ವಿಂಗ್ ಇಂದ ನಾವು ಮಾಡ್ತಾ ಇದೀವಿ. ಆಮೇಲೆ ಅರಣ್ಯದಲ್ಲಿ ನಮ್ಮ ಕುರುಂಬೇರ್ ಗುಡ್ಡ ಅಂತ ಇದೆ ನಮ್ಮ ಪಕ್ಕನೆಯ, ಬರೀ ನೀಲ್ಗಿರಿ ಆಕಾಶಿ ಬೆಳೆದಿದೆ. ವರ್ಷಕ್ಕೊಂದ್ಸರಿ ಆನೆಗಳು ಬರ್ತಾ ಇರ್ತವೆ, ಅವು ತಿನ್ನಕ್ಕೆ ನೀವು ಅರಣ್ಯದಲ್ಲಿ ನೀವು ಬಿದ್ರೆ ಅಲ್ಸು ಅಪ್ಪಿ ಗೋಣೆ ಆಲ ಅವರೆಲ್ಲ ಈ ತರದ ಬೆಳೆಯಬೇಕು. ಎಲ್ಲೋ ಬಿದ್ರೆ ಅಂತಂದು 4-5 ಗಿಡ ಹೊಲದ ಬದ್ನಿಗೆ ಹಾಕಿರ್ತೀರ, ಅದೆಲ್ಲ ಸ್ವಲ್ಪ ಸರಿಪಡಿಸ್ತೀವಿ ಅಂತ. ಓಕೆ ಓಕೆ, ಅದೇ ತಮ್ದು ಅದೊಂದು ಒಳ್ಳೆ ಒಳ್ಳೆ ಒಳ್ಳೆ ಪ್ರಶ್ನೆ ಹೇಳಿದ್ದೀರಿ. ಈ ತರ ಮುಂಚೆ 2016 ಇಂದ ಮುಂಚೆ ಈ ತರ ಎಲ್ಲ ನೀಲಗಿರಿ ಮತ್ತೆ ಅಕೇಶ ಬೆಳೆಸಿದ್ದಾರೆ. ಆಮೇಲೆ 2016 ನಾವು ಇತ್ತೀಚೆಗೆ ಯಾವ್ದು ನೀಲಗಿರಿ ಮತ್ತೆ ಅಕೇಶ ಬೆಳೆಸ್ತಾ ಇಲ್ಲ. ಇರೋ ನೀಲಗಿರಿ ಮತ್ತೆ ಅಕೇಶ ಮರವನ್ನು ಕಟಾವ್ ಮಾಡಕ್ಕೆ ನಾವು ಎಲ್ಲ ಪರ್ಮಿಷನ್ ತಗೊಂಡು ಮಾಡ್ತಾ ಇದೀವಿ. ಸೊ ಅದು ಮುಂದೆ ಹೋಗ್ತಾ ಹೋಗ್ತಾ ಅದನ್ನು ಖಾಲಿ ಮಾಡಿ ನಮ್ದು ಲೋಕಲ್ ಏನೇ ಸ್ಪೀಸೀಸ್ ಇದೆಯೋ ಲೋಕಲ್ ಜಾತಿಯ ಸಸಿಗಳು ಯಾವ್ದಿದೆಯೋ ಅದನ್ನ ನಡಕ್ಕೆ ನಾವು ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ಅದನ್ನು ಮುಂದೆ ಆ ಕೆಲಸನೂ ಮಾಡ್ತೇನೆ. ಸರಿ ಸರ್, ಒಳ್ಳೇದು ಆನಂದ್ ಅವರೇ. ಕರೆ ಮಾಡಿದ್ರೆ ಹೆಚ್ಚ ಇನ್ನೇಳ್ತೈತೆ, ಹೊರಗಡೆ ಬರಲಿ, ಮೇವಿಲ್ದಂಗಾದಾಗ ಹೊರಗಡೆನೆ ಜೀವನ ಮಾಡಬೇಕಾಗುತ್ತೆ. ಒಳ್ಳೇದು ಆನಂದ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ ಹೇಳಿ ಸರ್. ಹಲೋ ಸರ್, ಈಗ ನಿಮ್ಮ ನರ್ಸರಿಗಳು ಎಲ್ಲೆಲ್ಲಿದ್ದಾವೆ? ನಮಸ್ತೆ ಹೇಳಿ ಸರ್. ಯಾರು ಹೇಳಿ, ಎಲ್ಲಿಂದ ಮಾತಾಡ್ತೀರಿ? ಸಕಲೇಶ್ವರ ತಾಲೂಕು ಪಾಲಹಳ್ಳಿಯಿಂದ ಜಗದೀಶ. ಹೇಳಿ ಜಗದೀಶ್. ಸರ್, ಅದೇ ಕಾಫಿ ತೋಟದ ಅಂಚಲ್ಲಿ, ಈಗ ಇದು ಫಾರೆಸ್ಟ್ ಅಂಚಲ್ಲಿ ಕಾಫಿ ತೋಟ ಇರುತ್ತೆ, ಅದಕ್ಕೆ ಸರ್ ದನಗಳೆಲ್ಲ ಹೋಗ್ತಾ ಇರ್ತವೆ. ತೋಟ ಕೊಟ್ಕೊಳ್ತಾರೆ, ಸ್ಥಿರ ಹೊರಗಡೆ ಇದ್ ಹೊಡಿತಾರೆ ಸರ್, ಅದಕ್ಕೆ ಎಲ್ಲಿ ಕ್ರಮ ತಗೋಬೇಕು ಅಂತ. ಔಷಧಿ ಸರ್, ಔಷಧಿ ಈಗ ಗ್ರಾಮಕ್ಕೆ ರೌಂಡ್ ಅಪ್ ಎಲ್ಲ ಬರುತ್ತೆ ಸರ್, ಕಳೆನಾಶಕಗಳು. ತೋಟದಿಂದ ಅಂಚಿ ಈಗ ಫಾರೆಸ್ಟ್ ಇರುತ್ತಲ್ಲ, ಫಾರೆಸ್ಟ್ ಪಕ್ಕದಲ್ಲಿ ತೋಟ ಇರುತ್ತೆ, ಒತ್ತುವರಿ ಇರುತ್ತೆ. ಈಗ ಎಲ್ಲಿ ಹೊಡಿತಾರೆ ಅಂತ ಔಷಧಿನ? ರೋಡ್ ಅಲ್ಲ ಸರ್, ಫಾರೆಸ್ಟ್ಗೆ ಹೊಡೆದ್ಬಿಡ್ತಾರೆ, ತೋಟದಿಂದ ಅಂಚಲ್ಲಿ ಫಾರೆಸ್ಟ್ಗೆ ಹೊಡೆದ್ಬಿಡ್ತಾರೆ. ಔಷಧಿ ಫಾರೆಸ್ಟ್ ಹೊಡಿತಾರೆ, ಏನ್ ಮಾಡ್ಬೇಕು ಅಂತ ಸರ್ ಅವ್ರು ಕೇಳ್ತಾ ಇರೋದು? ಇಲ್ಲ, ಅದು ಅದು ಹಂಗೆಲ್ಲ ಮಾಡಬಾರ್ದು. ಖಂಡಿತ ಯಾವ ಲೊಕೇಶನ್ ಅಂತ ಕರೆಕ್ಟ್ ಹೇಳಿದ್ರೆ ನಾನು ಈಗಲೇ ಆಕ್ಷನ್ ತಗೊಳಕ್ಕೆ ರೆಡಿ ಮಾಡ್ತೇನೆ. ನಮ್ಮ ಪಾರಳಿ ಸುತ್ತಮುತ್ತಲೇ ಆಗಿದೆ ಸರ್, ಪಾರಳಿಯ ಪಾರಣ್ಯದಲ್ಲೇ ಆಗಿದೆ. ಓಕೆ ಓಕೆ ಓಕೆ, ಹಾಗಾದ್ರೆ ನಾನು ಆರ್ಎಫ್ ಕಂಪ್ನಿ ಫಾರ್ವರ್ಡ್ ಮಾಡಿ ಅದು ಅವ್ರನ್ನ ಆಕ್ಷನ್ ತಗೊಳ್ತೇನೆ. ಮಾಡಿದ್ರು ಇದು ಸರ್ ಅನುಕೂಲ ಆಗ್ತದೆ, ಆ ತರ ಎಲ್ಲ ಮಾಡಬಾರ್ದು. ಸರ್ಕಾರ ಎಲ್ಲ ನಿಯಮಾನ ತರ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸರ್, ಇನ್ನೊಂದು ಪ್ರಶ್ನೆ ಇದೆ ಸರ್. ಕೇಳಿ ಜಗದೀಶ್. ಹೇಳಿ ಸರ್. ಅದೇ ಸರ್, ಇಂಗು ಗುಂಡಿಗಳನ್ನ ಮಾಡ್ತಾರಲ್ಲ ಪರಸಲ್ಲಿ, ಅದನ್ನ ಸ್ವಲ್ಪ ಸ್ಲೋಪ್ ಆಗಿ ಮಾಡಬಹುದಾ ಸರ್? ಈಗ ದನಗಳು ಹೋಗಿರ್ತವೆ, ಬೀಳ್ತವೆ ಅಲ್ಲಿ, ಬಿದ್ದು ಎದ್ಬರಕ್ಕಾಗಲ್ಲ, ಕಡಿದಾಗ ತೆಗಿತಾರಲ್ಲ, ಅದನ್ನ ಸ್ವಲ್ಪ ಸ್ಲೋಪ್ ಆಗಿ ಆ ಕಡೆ ಈ ಕಡೆ ಈಗ ಫ್ರೆಂಡ್ಸ್ ಹೊಡಿತಾರೆ, ಅದನ್ನ ಸ್ಲೋಪ್ ಆಗಿ ಮಾಡಿಸ್ಬೋದ ಅಂತ ಒಂದು ಸಲಹೆ ಸರ್. ಸೊ ಒಂದು ಏನಂದ್ರೆ, ಈ ತರ ದನ ಕರೆಯನ್ನ ಕಾಡೊಳಗೆ ಬಿಡಬಾರ್ದು, ಅದೇನ ಸ್ಟ್ಯಾಟಿಸ್ಟಿಕ್ಸ್ ನಿಯಮಾನುಸಾರ ಅದು ತಪ್ಪಾಗುತ್ತೆ. ಬಟ್ ನಾವು ಅರಣ್ಯಕ್ಕೆ ಮುಂಚೆ ನಾವು ಒಂದು ಸಿಪಿಕೆ ಅಂತ ಮಾಡ್ತಾ ಇದ್ವಿ, ಕ್ಯಾಟಲ್ ಪ್ರೂಫ್ ಟ್ರೆಂಚ್ ಅಂತ. ಸೊ ಅದನ್ನು ದಾಟಿ ಹೋಗ್ಬಾರ್ದಂತಾನೆ, ಈ ತರ ದನಗಳೆಲ್ಲ ಅರಣ್ಯಗಳಿಗೆ ಹೋಗ್ಬಾರ್ದಂತಾನೆ ಮಾಡ್ತಾ ಇದ್ವಿ. ಸೊ ಇದು ನಾವು SMC ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನೀರು ಮತ್ತೆ ತೇವಾಂಶ ಜಾಸ್ತಿ ಆಗಿರ್ಬೇಕು ಮಣ್ಣಲ್ಲಿ, ಅದಕ್ಕೋಸ್ಕರ ನಾವು ಮಾಡ್ತಾ ಇರೋದು. ಸೊ ಅದಕ್ಕಿಂತ ನಾವು ಸ್ಪೆಸಿಫಿಕ್ ಡೈಮೆನ್ಷನ್ ಅಲ್ಲಿ ಇಟ್ಕೊಂಡು ಮಾಡೋದು. ಸೊ ಈ ತರ ಅರಣ್ಯಗಳಿಗೆ ಅಗ್ನಿಜೀವಿ ಮಾತ್ರ ಇರಬೇಕು, ಬಾಕಿನ ದಾಖಲೆಗಳೆಲ್ಲ ನಿಲ್ಸಕ್ಕೆ ಅರಣ್ಯಗಳಿಗೆ ಹೋಗಬಾರ್ದು. ಸರಿ ಸರಿ. ಆಗ್ಲಿ ಜಗದೀಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಸರ್ ನಮಸ್ಕಾರ ಸರ್. ಹೇಳಿ ಯಾರು? ಸರ್ ನಾನು ರಮೇಶ್ ಅಂತ. ನುಗ್ಗೇಳಿ ಹೋಬಳಿ ಚಂದ್ರಪಟ್ಟಣ ತಾಲೂಕು. ಹೇಳಿ ರಮೇಶ್ ಅವರೇ. ಸರ್ ಏನಿಲ್ಲ, ನಮ್ದು ನಮ್ಮ ಊರಿಂದು ಒಂದು 2 ಎಕರೆ 3 ಕುಂಟೆ ತೋಪ ಐತೆ, ಅದಕ್ಕೆ ಹುಣಸೆ ಸೋಸಿ ಮಾಡಿಸ್ಬೇಕು ಅಂತವ. ನಮ್ಮ ಗ್ರಾಮನ ಕಾರ್ಯಕರಿ ಕಾಲೇಜ್ನವರು ದುಡ್ಡು ತಗೊಂಡವ್ರೆ, ಅದಕ್ಕೆ ಇವರು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನಾರು ಅನುದಾನ ಸಿಗುತ್ತಾ ಏನು ಕೇಳೋಣ ಅಂತ ಸರ್. ಓಕೆ ಓಕೆ. ಸಸಿಗಳು, ಹುಣಸೆ ಸಸಿಗಳು ನಮ್ಮಲ್ಲಿ ಚನ್ನರಾಯಪಟ್ಟಣ ನರ್ಸರಿನಲ್ಲಿ ಇದಾವೆ. ಸರಿ ಸರ್. ಬೆಳಸಿಂದಲ್ಲಿ ನಮ್ದು ಸಸ್ಯ ಕ್ಷೇತ್ರ ಇದೆ, ನೀವು ಅವ್ರ ಹತ್ರ ಸಂಪರ್ಕ ಇಟ್ಟರೆ ಅವರು ನಿಮಗೆ ಸಸಿ ಕೊಡ್ತಾರೆ. ಸರ್ ಆಲ್ರೆಡಿ ಸೋಸಿ ತಂದ್ಕೊಟ್ಟಿದ್ದಾರೆ ಅವರು. ಸೋಸಿ ಅವರು ಇದ್ರ ತಂದ್ಕೊಟ್ಟಿದ್ದಾರೆ, ಕಾರ್ಯಕಾರಿ ಕಾಲೇಜ್ ನ ತಂದ್ಕೊಟ್ಟಿದ್ದಾರೆ, ಕೃಷಿ ಕಾಲೇಜು. ಅವ್ರು ತಂದ್ಕೊಟ್ಟಿದ್ದಾರೆ, ಮತ್ತೆ ಅದಲ್ದಲ್ಲಿ 6 ಎಕರೆ ಇದ್ರ ಭೂಮಿ ಐತೆ ಸರ್, ಗೋಮಾಳ ಐತೆ, ಅದಕ್ಕೂ ಫಾರೆಸ್ಟ್ ಮಾಡ್ಬೇಕು ಅಂತ ಮಾಡಿದೀವಿ. ಅದಕ್ಕೆ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಸರ್? ಇಲ್ಲ, ಅದೇ ನೀವು ಆರ್ಎಫ್ ಹತ್ರ ಮಾತಾಡಿ, ಇಲ್ಲ ಅಲ್ಲಿರೋ ಲೋಕಲ್ ರೇಂಜ್ ಫಾರೆಸ್ಟ್ ಆಫೀಸರ್ ಹತ್ರ ಮಾತಾಡಿದ್ರೆ ಎಲ್ಲ ಗಿಡ ಕೊಡ್ತಾರೆ, ಗಿಡ ಕೊಡ್ತಾರೆ, ಅವರು ಮಾಡ್ಕೊಡ್ತಾರೆ. ಅದಕ್ಕೆ ಮೇಂಟೆನೆನ್ಸ್ ಎಲ್ಲ ಹೆಂಗ್ ಮಾಡ್ತಾರೆ ಸರ್? ಮೇಂಟೆನೆನ್ಸ್ ನಾವು ಡಿಪಾರ್ಟ್ಮೆಂಟ್ ನಾವೇ ಮಾಡ್ತೀವಿ, ತೊಂದ್ರೆ ಇಲ್ಲ. ಡಿಪಾರ್ಟ್ಮೆಂಟ್ ಇಂದ ಮಾಡ್ತೀರಾ ಸರ್? ಹೌದು ಹೌದು ಹೌದು. ಒಳ್ಳೇದು ರಮೇಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಈ ಕಾರ್ಯಕ್ರಮದ ಕಡೆ ದೂರವಾಣಿ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ತೆ ಆಕಾಶವಾಣಿ, ಸಮಯ ಇಲ್ಲ, ಬೇಗ ಪ್ರಶ್ನೆ ಕೇಳಿ ಸರ್. ನಮಸ್ಕಾರ ಸರ್, ನಾನು ಶಿವಪ್ರಸಾದ್ ಗಾಂಧಳೂರು, ಮಂಡ್ಯ ತಾಲೂಕು ಸರ್. ಹೇಳಿ ಶಿವಪ್ರಸಾದ್. ಸರ್, ಇದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು ಸರ್. ಹೌದು ಹೌದು, ಪ್ರಶ್ನೆ ಬೇಗ ಕೇಳಿ. ನಮ್ಗೆ ಈಗ ಲೈಫ್ ಸಿಕ್ತು ಸರ್, ಅದಕ್ಕೋಸ್ಕರ ನಮ್ಮ ಚಂದ್ರು ಅಂತ ನಮ್ಮ ಫ್ರೆಂಡ್ ಹೇಳಿದ್ರು. ಜೊತೆಗೆ ಅರಣ್ಯ ಇಲಾಖೆಯಲ್ಲಿ ಸರ್ ಯಾವ್ಯಾವ ಇದನ್ನ ನಮ್ಮ ಫಾರೆಸ್ಟ್ ಇಂದ ನಮ್ಗೆ ಇದು ಕೊಡ್ತಾರೆ ಸರ್? ಅಲ್ಲ, ಯಾವ್ಯಾವ ಸಸಿ ಕೊಡ್ತಾರೆ ಅಂತ ಕೇಳ್ತಾ ಇದ್ರು ಒಂಚೂರು ಹೇಳ್ಬಿಡಿ ಶಿವರಾಮ್ ಬಾಬು ಅವರೇ. ಹೌದು, ಸಸಿ ನಮ್ಮಲ್ಲಿ ಸ್ಟಾಕ್ ಇರೋದು ಎಲ್ಲ ಲೋಕಲ್ ಲೋಕಲ್ ವಿವಿಧ ಜಾತಿ ಸಸಿಗಳೇ ನಾವು ಮಾಡ್ತಾ ಇರೋದು. ಫಾರ್ ಎಕ್ಸಾಂಪಲ್ ಉದಾಹರಣೆ ಕೇಳಬೇಕಂದ್ರೆ ಆಲೆ ಆರ್ಲಿ, ಗೋಣಿ ಪಸರಿ, ನೇರಳು, ಹಲಸು, ಉಣ್ಣೆ, ಚಂದನ, ರಥಚಂದನ, ಕೆತ್ತೆ ಹೂವು, ನೆಲ್ಲಿ, ನುಗ್ಗೆ, ಈ ತರ ವಿವಿಧ ಜಾತಿಯ ಸಸಿಗಳೆಲ್ಲ ನಾವು ಕೊಡ್ತಾ ಇದ್ವಿ. ಎಲ್ಲ ಅರಣ್ಯ ಪರಾಕ್ರಮ ಎಲ್ಲ ಸಸಿಗಳು ನಮ್ ಕಡೆಯಿಂದ ಕೊಡ್ತೇವೆ. ಶಿವಪ್ರಸಾದ್ ಅವರೇ, ಸಮಯ ಆಗ್ತಾ ಇದೆ, ದಯಮಾಡಿ ಕ್ಷಮಿಸಿ. ಇವರ ಫೋನ್ ನಂಬರ್ ಅನ್ನ ಕೊಡಿಸ್ತೀವಿ, ನೇರವಾಗಿ ಅವ್ರ ಜೊತೆ ಮಾತಾಡ್ಬಿಡಿ. ಶಿವರಾಮ್ ಬಾಬು ಅವರ ಕಾರ್ಯಕ್ರಮದ ಕಡೆಯಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆನ ದಯಮಾಡಿ ಹೇಳ್ತೀರಾ ಕನ್ನಡದಲ್ಲಿ? ಖಂಡಿತ ಖಂಡಿತ ಹೇಳಿ ಸರ್. 8 7 5 4 8 3 0 2 8 ಇನ್ನೊಮ್ಮೆ ಹೇಳ್ತೀರಾ? 8 7 5 4 8 3 0 2 8 ಇನ್ನೂ ಒಂದ್ಸರಿ ಹೇಳ್ಬಿಡಿ ಶಿವರಾಮ್ ಬಾಬು ಅವರೇ. 8 7 5 4 8 3 0 2 8 8 7 5 4 8 3 0 2 8 ಕೇಳಿದ್ರೆ ಈವರೆಗೆ ಅರಣ್ಯ ಇಲಾಖೆ ಯೋಜನೆಗಳನ್ನು ಕುರಿತ ನೇರ ಫೋನಿನ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೂರವಾಣಿ ಸಂಪರ್ಕದ ಮೂಲಕ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದವರು ಹಾಸನ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಂ ಶಿವರಾಮ್ ಬಾಬು ಅವರು. ಶಿವರಾಮ್ ಬಾಬು ಅವರಿಗೆ ವಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ವಂದನೆಗಳು ಶಿವರಾಮ್ ಬಾಬು ಅವರು. ವಂದನೆಗಳು. ನಮಸ್ಕಾರ. ಇದುವರೆಗೂ ಅರಣ್ಯ ಇಲಾಖೆಯ ಯೋಜನೆಗಳ ಕುರಿತ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದವರು ಹಾಸನ ಜಿಲ್ಲಾ ಅರಣ್ಯ ಉಪ ಸಂರಕ್ಷಣಾಧಿಕಾರಿ ಎಂ ಶಿವರಾಮ್ ಬಾಬು, ಪ್ರಸ್ತುತಪಡಿಸಿದವರು ಎನ್ ಕೇಶವಮೂರ್ತಿ, ಸಹಕಾರ ಗೋರಾ ರವಿಶಂಕರ್, ತಾಂತ್ರಿಕ ಸಹಕಾರ ಡಿ ಅರವಿಂದನ್ ಮತ್ತು ಶ್ರೀಕಾಂತ್ ಮೇಲ್ಮುರಿ.